ಹಿರಿಯ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ತಮಗೆ ಗೊತ್ತಿರಬಹುದು, ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದೊಳಗೆ ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆಯನ್ನ ನೋಡಲ್ ಏಜೆನ್ಸಿಯಾಗಿ ಕೇಂದ್ರ ಸರ್ಕಾರ ಗುರುತಿಸಿದೆ. ಅದಕ್ಕಾಗಿ ಈ ಸಂದರ್ಭದೊಳಗೆ ಯಾವ ರೀತಿಯಾದಂತಹ ಜವಾಬ್ದಾರಿಗಳು ಈ ಸಂಸ್ಥೆಯ ಮೇಲೆ ಇವೆ ಮತ್ತು ಸಂಸ್ಥೆಯ ಚಟುವಟಿಕೆಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಸಂಪೂರ್ಣವಾಗಿ ಮಾಹಿತಿ ಮಾಡಿಕೊಳ್ಳೋಣ. ಈ ವಿಚಾರಗಳನ್ನ ತಿಳಿಸಿಕೊಡೋದಕ್ಕೆ ಈಗಾಗಲೇ ಹೇಳದಂಗೆ ಡಾಕ್ಟರ್ ಸಂಗಪ್ಪ ಅವರು ನಮ್ಮ ಜೊತೆಗೆ ದೂರವಾಣಿ ಒಳಗೆ ಮಾತಾಡೋದಕ್ಕೆ ಸಿದ್ದರಾಗಿದ್ದಾರೆ. ಡಾಕ್ಟರ್ ಸಂಗಪ್ಪ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ಸರ್ ನಮಸ್ಕಾರ, ಮತ್ತೆ ಎಲ್ಲಾ ಕೇಳಿಗರಿಗೂ ನನ್ನ ಅನಂತ ನಮಸ್ಕಾರಗಳು. ಸೊ ಇದು ನಾವು ನಿಮ್ಗೆ ಎಲ್ಲ ತಿಳಿದಿರೋ ಹಾಗೆ ನಮ್ಮ ಸಂಸ್ಥೆನ ಅಂತಾರಾಷ್ಟ್ರೀಯ ಮಟ್ಟದ ಗ್ಲೋಬಲ್ ಹಬ್ ಫಾರ್ ಮಿಲೆಟ್ಸ್ ಎಕ್ಸಲೆನ್ಸ್ ಅಂತ ಹೇಳಿ ಘೋಷಣೆ ಆಗೈತೆ ಭಾರತ ಸರ್ಕಾರದಿಂದ. ಮಾರ್ಚ್ 18 ತಾರೀಕಿಗೆ ಸ್ತ್ರೀಯನ್ನ ಕಾನ್ಫರೆನ್ಸ್ ನಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಇದನ್ನ ಘೋಷಣೆ ಮಾಡಿದ್ದೈತಿ. ಸೊ ಇದ್ರ ಮುಖ್ಯವಾಗಿ ನಮ್ದು ಜವಾಬ್ದಾರಿ ಏನಪ್ಪ ಅಂತಂದ್ರೆ 7 ಪಂಚಸೂತ್ರಗಳನ್ನ ನಾವು ಇದರಲ್ಲಿ ಅಳವಡಿಸ್ಕೊಂಡಿದೀವಿ. 7 ಭಾಗದಲ್ಲಿ ನಾವು ಇದ್ರ ಬಗ್ಗೆ ಯೋಜನೆಗಳನ್ನ ಹಾಕೊಂಡು ರೈತರಿಗೂ ಆಮೇಲೆ ಸಂಶೋಧಕರಿಗೂ ಜೊತೆಯಲ್ಲಿ ಮಿಲೆಟ್ಸ್ ಗ್ರಾಹಕರಿಗೂ ಸೊ ಎಲ್ಲಾ ವರ್ಗದವರಿಗೂ ಯಾವ ತರ ನಾವು ಸಹಾಯ ಮಾಡಬಹುದು, ಯಾವ ತರ ಈ ಯೋಜನೆ ಮುಟ್ಟಬಹುದು ಅನ್ನೋದು ಗುರಿ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದೀವಿ. ಅದರಲ್ಲಿ ಮುಖ್ಯವಾಗಿ ಒಂದೇ ಯೋಜನೆ ಯಾವ್ದಪ್ಪ ಅಂದ್ರೆ ಸರ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಜೀನ್ ಬ್ಯಾಂಕ್ ನಾವು ಅಭಿವೃದ್ಧಿ ಪಡಿಸಬೇಕಾಗಿದೆ. ಅಂದ್ರೆ ವಂಶವಾಹಿಗಳ ಒಂದು ಬ್ಯಾಂಕ್ ಅನ್ನ ತಾವು ಸ್ಥಾಪನೆ ಮಾಡ್ತಾ ಇದ್ರಿ? ಹೌದು ಸರ್. ಈಗಾಗಲೇ ಸಾಕಷ್ಟು ತಳಿಗಳು ತಮ್ಮಲ್ಲಿ ಅದಾವ? ಅದಾವ ಸರ್. ಇನ್ನು ಹೆಚ್ಚಿನ ತಳಿಗಳನ್ನ ತಾವು ಹುಡುಕಾಡಿ ಅದರೊಳಗೆ ಜೀನ್ ಬ್ಯಾಂಕ್ ನೊಳಗೆ ಸಂಗ್ರಹ ಮಾಡಿಟ್ಟು ಅದರ ನಂತರ ತಳಿ ಅಭಿವೃದ್ಧಿ ಮಾಡುವಂತಹ ಒಂದು ಕೆಲಸವನ್ನ ತಾವು ಮಾಡಬಹುದು ಅನ್ನುವಂಥದ್ದು ವಿಚಾರ. ಈ ವಿಚಾರ ಸರ್ ಮುಖ್ಯವಾಗಿ ನೀವು ತಿಳಿಸಿರೋ ಹಾಗೆ ಏನೈತಿ ಸರ್ ಅಂತಂದ್ರೆ ಹಲವು ಭಾಗದಾಗ ಅಂತಂದ್ರೆ ಭಾರತದಷ್ಟೇ ಅಲ್ಲದೆ ಬೇರೆ ದೇಶಗಳಲ್ಲೂ ಕೂಡ ಈ ತರದ ಜೀನ್ಸ್ ಹೊಸ ಲ್ಯಾಂಡ್ ರೇಸಸ್ ಅದೆಲ್ಲ ಅವೈಲಬಿಲಿಟಿ ಐತಿ. ಬಟ್ ಅದ್ರ ಸಂಗ್ರಹಣೆ ಮತ್ತು ಶೇಖರಣೆ ಮಾಡುವಂತದ್ದು ವ್ಯವಸ್ಥೆ ಈ ಸಿರಿಧಾನ್ಯದಲ್ಲಿ ಇಲ್ಲ. ಅದೇ ಕಾರಣದಿಂದ ನಾವು ಅಂತಾರಾಷ್ಟ್ರೀಯ ಮಟ್ಟದ್ದು ಈ ತರದ ಒಂದು ಜೀನ್ ಬ್ಯಾಂಕ್ ನ ನಾವು ರೆಡಿ ಮಾಡಿಕೊಂಡು ಗ್ಲೋಬಲ್ ಲೆವೆಲ್ ಅಲ್ಲಿ ಲ್ಯಾಂಡ್ ರೇಸಸ್ ಆಗಿರ್ಬೇಕು ಸಿರಿಧಾನ್ಯದ ಸಂಬಂಧಪಟ್ಟಿದ್ದು ನಾವು ಅದನ್ನ ಡೆವಲಪ್ ಮಾಡಿ ಶೇಖರಣೆ ಮಾಡಿ ಮುಂದೆ ಅದರ ಬಗ್ಗೆ ತಳಿ ಅಭಿವೃದ್ಧಿಗೋಸ್ಕರ ಸಹಾಯ ಆಗಿ ಅನ್ನೋ ಉದ್ದೇಶದಿಂದ ಜೀನ್ ಬ್ಯಾಂಕ್ ನಾವು ಇಲ್ಲಿ ಕಟ್ತಾ ಇದೀವಿ. ಇದು ಒಂದೇ ಯೋಜನೆ ಸರ್. ಸೊ ಎರಡನೇದೇನಪ್ಪಾ ಅಂತಂತಂದ್ರೆ ನೀವು ಹೇಳಿದಿರೋ ಹಾಗೆ ತಳಿ ಅಭಿವೃದ್ಧಿ ಸಿರಿಧಾನ್ಯದಲ್ಲಿ ಸ್ವಲ್ಪ ಪ್ರೊಡಕ್ಟಿವಿಟಿ ಅನ್ನೋದನ್ನು ಉತ್ಪಾದಕತೆ ಕಡಿಮೆ ಇದೆ ಸರ್. ಆ ಉತ್ಪಾದಕತೆ ಹೆಚ್ಚು ಮಾಡ್ಬೇಕಂತಂದ್ರೆ ನಾವು ಸ್ವಲ್ಪ ತಳಿ ಅಭಿವೃದ್ಧಿ ಬಗ್ಗೆ ಹೆಚ್ಚು ಗಮನ ಹರಿಸಬೇಕಾಗೈತಿ. ಈಗ ಹವಾಮಾನದ ಬದಲಾವಣೆ ಆಗ್ತಿರುವ ಸಂದರ್ಭದಲ್ಲಿ ತಳಿ ಅಭಿವೃದ್ಧಿ ಯೋಜನೆ ಬಹಳ ಪ್ರಾಮುಖ್ಯತೆ ಹೊಂದಿದೆ. ಹೌದಲ್ರಿ? ಹೌದು ಹೌದು. ಸೊ ಅದಕ್ಕೆ ಇದು ಜೀನ್ ಬ್ಯಾಂಕ್ ರೆಡಿ ಆದ್ಮೇಲೆ ತಳಿ ಅಭಿವೃದ್ಧಿಗೆ ನಮ್ಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಸೊ ನಮ್ಮ ಹತ್ರ ನಿಮ್ಗ ಈಗಾಗ್ಲೇ ಹೇಳಿರೋ ಹಾಗೆ 40 ಹೆಚ್ಚಿನ ವಿಜ್ಞಾನಿಗಳು ತಳಿ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತಾ ಇದಾರೆ ನಮ್ದು ಸಿರಿಧಾನ್ಯದ ಮೇಲೆ. ಸೊ ಇದು ಎರಡನೇ ಯೋಜನೆಯಲ್ಲಿ ನಾವು ತಳಿ ಅಭಿವೃದ್ಧಿ ಎಲ್ಲಾ ಸಿರಿಧಾನ್ಯಗಳು ನವಣೆ ಆಗಿರ್ಬೋದು ಸಾಮೆ ಆಗಿರ್ಬೋದು ಕೊಡೋ ಆಗಿರ್ಬೋದು ಹಾರಕ ಜೋಳ ಆಗಿರ್ಬೋದು ರಾಗಿ ಈ ತರದ 8 ಸಿರಿಧಾನ್ಯಗಳು. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಬೇರೆ ದೇಶದಲ್ಲೂ ಕೂಡ ಆಫ್ರಿಕಾ ಹಾಗೂ ಆಸ್ಟ್ರೇಲಿಯಾದಲ್ಲೂ ಕೂಡ ಸಿರಿಧಾನ್ಯಗಳು ಬೆಳೀತಾರೆ. ಬಟ್ ಅದ್ರ ಬಗ್ಗೆ ಜನರಿಗೂ ಮಾಹಿತಿ ಇಲ್ಲ, ಅಲ್ಲಿರೋ ಜನರಿಗಾಗಿರ್ಬೋದು ಗ್ರಾಹಕರಿಗಾಗಿರ್ಬೋದು. ಸೊ ಒಂಥರದಿದ್ದು ಮೇವಿನ ಬೆಳೆ ಅಂತ ಹೇಳಿ ತಿಳ್ಕೊಂಡಿರ್ತಾರೆ ಸರ್. ಸೊ ಅದಕ್ಕೆ ನಾವು ಈ ತಳಿ ಅಭಿವೃದ್ಧಿಗೋಸ್ಕರ ಅಲ್ಲಿರುವಂತದ್ದು ಪ್ರಮುಖವಾದಂತ ಲ್ಯಾಂಡ್ ರೇಸಸ್ ಜೀನ್ ಬ್ಯಾಂಕ್ ಮುಖಾಂತರ ತರ್ಸ್ಕೊಂಡು ತಳಿ ಅಭಿವೃದ್ಧಿ ಮಾಡಿಸಿ ಮತ್ತೆ ರೀಇಂಟ್ರೊಡ್ಯೂಸ್ ಗ್ಲೋಬಲ್ ಲೆವೆಲ್ ಅಲ್ಲಿ ರೀಇಂಟ್ರೊಡ್ಯೂಸ್ ಮಾಡ್ಬೇಕನ್ನೋದು ಉದ್ದೇಶ ಇದೆ ಎರಡನೇ ಯೋಜನೆ. ಸೊ ಹಾಗೆ ಸರ್ ಮುಂದುವರಿತ ಮೂರನೇ ಯೋಜನೆ ಏನಪ್ಪ ಅಂತಂದ್ರೆ ಅಂತಾರಾಷ್ಟ್ರೀಯ ಮಟ್ಟದ ನಮಗ ತರಬೇತಿನೂ ಕೊಡ್ಬೇಕಾಗಿರುತ್ತೆ. ಹೌದಲ್ರಿ? ಹೌದು ಹೌದು. ಅಂತಾರಾಷ್ಟ್ರೀಯ ತರಬೇತಿ ಈಗ ತಳಿ ಅಭಿವೃದ್ಧಿಗೋಸ್ಕರ ಅಂತಂತಂದ್ರೆ ನಾವಷ್ಟೇ ಕೆಲಸ ಮಾಡಿದ್ರು ತಂತ್ರಜ್ಞಾನ ಡೆವಲಪ್ ಮಾಡಿದ್ರು ಬೇರೆ ದೇಶಕ್ಕೆ ಮುಟ್ಟಬೇಕಂತಂದ್ರೆ ಅಲ್ಲಿ ಲೋಕಲ್ ಆಗಿನೂ ಸ್ವಲ್ಪ ವಿಜ್ಞಾನಿಗಳನ್ನ ಇದ್ರ ಬಗ್ಗೆ ಕೆಲಸ ಮಾಡಿರುವಂತ ಅನುಭವ ಬೇಕು. ಅವರಿಗೂ ಕೂಡ ತಿಳಿಸಿಕೊಡ್ಬೇಕು, ಅವರಿಗೂ ಕೂಡ ಎಜುಕೇಶನ್ ಕೊಡ್ಬೇಕು ಇದ್ರ ಬಗ್ಗೆ. ಹೌದು ಸರ್. ಅದಕ್ಕೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ್ದು ತರಬೇತಿ ಪ್ರೋಗ್ರಾಮ್ ಗಳನ್ನ ಹಾಕಿಕೊಳ್ಳೋದೇ ಒಂದು ಇದು ಯೋಜನೆ ಇಟ್ಕೊಂಡಿದೀವಿ. ಸೊ ಇದರಲ್ಲಿ ಬೇರೆ ದೇಶದವರಿಗೂ ತರಬೇತಿ ಕೊಡೋಗೋಸ್ಕರ ಈ ಯೋಜನೆಯಲ್ಲಿ ನಾವು ಪ್ಲಾನ್ ಮಾಡಿದೀವಿ ಸರ್. ನಾಲ್ಕನೇ ಯೋಜನೆ ಏನಪ್ಪಾ ಅಂತಂತಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಮಿಲೆಟ್ಸ್ ಅಂತಂತಂದ್ರೆ ಒಂದು ಔಷಧಿ ತರ ಆಗ್ಬಿಟ್ಟೈತೆ ಸ್ವಲ್ಪ ಜನಕ್ಕೆ. ಸೊ ಅದರಲ್ಲೂ ಮುಖ್ಯವಾಗಿ ಈಗ ಬಯೋಕೆಮಿಸ್ಟ್ರಿಯಲ್ಲಿ ಯಾವ್ಯಾವ ನಾವು ಎಲಿಮೆಂಟ್ಸ್ ಯಾವ ನ್ಯೂಟ್ರಿಷನ್ ಐತಿ, ಸೊ ಅದ್ರದ್ದು ನಾವು ಏನೇ ಅಂತಂದ್ರೆ, ಹೌದು ಈಗ ನವಣೆ ತಿಂದ ಮೇಲೆ ಸಕ್ಕರೆ ರೋಗ ಕಡಿಮೆ ಆಗುತ್ತೆ, ಮ್ಯಾನೇಜ್ ಆಗುತ್ತೆ ಅಂತ ಹೇಳ್ತೀವಿ, ಅದು ಆಗ್ತಿದೆ. ಬಟ್ ಅದು ಸೈಂಟಿಫಿಕಲಿ ವೈಜ್ಞಾನಿಕವಾಗಿ ಇದ್ರ ಬಗ್ಗೆ ದಾಖಲೆಗಳು ಬಹಳ ಕಡಿಮೆ ಅದ. ಸೊ ಆ ದಾಖಲೆಗಳನ್ನ ನಾವು ತಿಳ್ಕೊಬೇಕಿತ್ತಂತಂದ್ರೆ ಬಯೋ ಕೆಮಿಸ್ಟ್ರಿ ಕಂಪ್ಲೀಟ್ ಆಗಿ ಮಿಲೆಟ್ ನ್ಯೂಟ್ರಿಷನ್ ಅಥವಾ ಪೋಷಕಾಂಶಗಳ ಬಗ್ಗೆ ನಾವು ಸಂಶೋಧನೆ ಮಾಡ್ಬೇಕಾಗಿತ್ತು. ಸೊ ಅದಕ್ಕಂತ ಹೇಳಿ ನಾವು ಬಯೋ ಕೆಮಿಸ್ಟ್ರಿ ಒಂದು ನ್ಯಾಷನಲ್ ಲೆವೆಲ್ ಲ್ಯಾಬೋರೇಟರಿ, ಜೀವರಸಾಯನ ಶಾಸ್ತ್ರದ ಒಂದು ಲ್ಯಾಬೋರೇಟರಿ ಪ್ರಯೋಗಾಲಯವನ್ನು ತಾವು ಸ್ಥಾಪನೆ ಮಾಡ್ತಾ ಇದ್ದೀರಿ. ಹೌದು ಸರ್, ಈ ಯೋಜನೆಯಲ್ಲಿ. ಸೊ ಇದರಿಂದ ಕಂಪ್ಲೀಟ್ ಆಗಿ ಪೋಷಕಾಂಶಗಳ ಬಗ್ಗೆ, ನಮ್ಮ ಸಿರಿಧಾನ್ಯದ ಯಾವ್ಯಾವ ಪೋಷಕಾಂಶಗಳದಾವ, ಯಾವ ಪೋಷಕಾಂಶಗಳನ್ನ ನಮಗೆ ಸಹಾಯ ಆಗತ್ತೈತಿ, ಯಾವ ಡಿಸಾರ್ಡರ್ ಆಗಿರ್ಬೋದು, ಜೀವನ ಶೈಲಿ ರೋಗ ಆಗಿರ್ಬೋದು, ಅಂತ ರೋಗಗಳನ್ನ ತಡೆಗಟ್ಟಲಿಕ್ಕೆ ಅಥವಾ ಮ್ಯಾನೇಜ್ ಮಾಡಕ್ಕಂತ. ಸೊ ಅದು ಯೋಜನೆಯನ್ನ ನಾವು ಹಾಕೊಂಡಿದೀವಿ ಸರ್ ಇಲ್ಲಿ. ಇದು ನಾಲ್ಕನೇದಾಯ್ತು. ಆಮೇಲೆ ಇನ್ನೊಂದು ಮುಖ್ಯವಾಗಿ ಏನಪ್ಪಾ ಅಂತ ಹೇಳಂತಂದ್ರೆ, ಸಿರಿಧಾನ್ಯ ಅಂತಂತಂದ್ರೆ ಈಗ ಕಾಳುಗಳಿಂದಾನೆ ಹಲವಾರು ಪ್ರೊಡಕ್ಟ್ ಡೆವಲಪ್ ಮಾಡಿರ್ತೀವಿ, ಅದನ್ನ ಗ್ರಾಹಕರಿಗೆ ತಲುಪಿಸಬಹುದು, ಅದರಿಂದ ಬಿಸ್ನೆಸ್ ಮಾಡಬಹುದು ಅಂತ ಹೇಳಿರ್ತೀವಿ. ಬಟ್ ಹಾಗಾದ್ರೆ ಈಗ ನಮ್ಮ ಪಶುಗಳಿಗೂ ಸಿರಿಧಾನ್ಯಗಳನ್ನ ಯಾವ ತರ ಹೆಲ್ಪ್ ಆಗುತ್ತೆ? ಸೊ ವೈಜ್ಞಾನಿಕವಾಗಿ ಯಾಕಂತಂದ್ರೆ ನಮ್ದು ಮುಖ್ಯವಾದ ಮೇವಿನ ಬೆಳೆ ಬರೋಕ್ಕಿಂತ ಮುಂಚೆ ಭಾರತದಲ್ಲಿ ಸಿರಿಧಾನ್ಯದ ಮೇವು ತಿಂದ ನಾವು ಹಾಲು ಉತ್ಪಾದನೆ ಮಾಡ್ತಿದ್ವಿ, ಅಥವಾ ಬೇರೆ ಹೈನುಗಾರಿಕೆಯಲ್ಲಿ ಆಗಿರ್ಬೋದು ಅಥವಾ ಪಶುವಲ್ಲಿ ನಾವು ಯೂಸ್ ಮಾಡ್ತಿದ್ವಿ. ಬಟ್ ಇವಾಗ ಅದನ್ನ ಈ ಪೌಷ್ಟಿಕಾಂಶಗಳನ್ನು ಕೂಡ ಸಿರಿಧಾನ್ಯದ ಮೇವಿನಲ್ಲಿರುವಂತಹ ಪೌಷ್ಟಿಕಾಂಶಗಳು ಕೂಡ ಹೈನುಗಾರಿಕೆಗೆ ಹಾಗೂ ಪಶು ವಿಜ್ಞಾನಕ್ಕೆ ಹೇಗೆ ಸಹಾಯ ಆಗ್ತಿದೆ, ಸೊ ಅದ್ರ ಸಲುವಾಗಂತೂ ಒಂದು ಆಮೇಲೆ ಕಮರ್ಷಿಯಲ್ ಆಗಿ ಈ ತರದ್ದು ಸಿರಿಧಾನ್ಯದ ಮೇವು, ಸಿರಿಧಾನ್ಯ ಬೈ ಪ್ರಾಡಕ್ಟ್ ಅಥವಾ ಸಿರಿಧಾನ್ಯದಿಂದ ಬಂದಂತ ವೇಸ್ಟ್ ಪ್ರಾಡಕ್ಟ್ ಅಂತ ನಾವು ಏನ್ ಹೇಳಿರ್ತೀವಿ ರಾಶಿ ಆದ್ಮೇಲೆ, ಅದನ್ನು ಇಂಡಸ್ಟ್ರಿಯಲ್ ಆಗಿ ಅಂದ್ರೆ ನಾವು ಕೈಗಾರಿಕೆ ಉದ್ದೇಶ ಹೆಂಗ್ ಯೂಸ್ ಮಾಡ್ಕೋಬಹುದು, ಸಿರಿಧಾನ್ಯ ಸಿಮೆಂಟ್ ಇಂಡಸ್ಟ್ರಿಯಲ್ ವೇಸ್ಟ್ ಪ್ರಾಡಕ್ಟ್ ನ ಯೂಸ್ ಮಾಡ್ಕೋಬಹುದು. ಸೊ ಆ ತರದ್ದು ಯೋಜನೆ ಮಾಡೋದನ್ನ ಒಂದು ಸಂಶೋಧನೆ, ಇದು ಒಂದು ಮಾಡೆಲ್ ಪ್ಲಾಂಟ್ ಅಂತ ಹೇಳ್ತಾ ಇದೀವಿ ಅದಕ್ಕೆ, ಪಶುಗೆ ಹೈನುಗಾರಿಕೆಗೆ ಆಮೇಲೆ ಇಂಡಸ್ಟ್ರಿಗೆ. ಸೊ ಇದು ಒಂದು ಯೋಜನೆ ಐತಿ ನಮ್ಮ ಹತ್ರ. ಸೊ ಆರನೇ ಯೋಜನೆ ಸಿರಿಧಾನ್ಯಕ್ಕೆ ಸಂಬಂಧಪಟ್ಟಿತ್ತು. ಆಮೇಲೆ ಇದು ಗ್ಲೋಬಲ್ ಹಬ್ ಅಲ್ಲಿ ಅಂತ ಹೇಳಂತಂದ್ರೆ ಸರ್, ಒಂದು ಮ್ಯೂಸಿಯಂ ಸರ್, ಈಗ ಸಣ್ಣ ಮಕ್ಕಳಿಗೆ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ಸ್ ಗೆ ವಿದ್ಯಾರ್ಥಿಗಳಿಗೆ ಸಿರಿಧಾನ್ಯಗಳಂದ್ರೂ ಸ್ವಲ್ಪ ಕಡಿಮೆ ಅವೇರ್ನೆಸ್ ಇರುತ್ತೆ, ಮಾಹಿತಿ ಕಡಿಮೆ ಇರುತ್ತೆ ಸರ್, ಬಹುತೇಕ ಅವರಿಗೆ ತಿಳಿದೇ ಇಲ್ಲ ಅಂತ ಹೇಳಿ ಅನ್ಕೊಳ್ಬಹುದು. ನಾವು ನೀವ್ ಹೇಳ್ದಂಗ ಬಹಳಷ್ಟು ಹುಡುಗರಿಗೆ ಇನ್ನ ಸರ್ ಸಿರಿಧಾನ್ಯದ ಬಗ್ಗೆ ಮಾಹಿತಿ ಇಲ್ಲದೆ ಇರೋದು ಗಮನಕ್ಕೆ ಬಂದೈತೆ ಸರ್. ಅದಕ್ಕ ಭವಿಷ್ಯದ ರೀತಿಯಲ್ಲಿ ನೋಡಿದ್ರ ಈ ಸಿರಿಧಾನ್ಯನ ಸಣ್ಣ ಮಕ್ಕಳಿಂದಾನೆ ಅಥವಾ ಸ್ಕೂಲ್ನಲ್ಲಿ ಶಾಲೆಯಲ್ಲಿ ಹೇಳ್ಕೊಡೋದ್ರಿಂದಾನೆ ನಾವು ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಸೆಲೆಬ್ರೇಟ್ ಮಾಡಿರೋದಕ್ಕೂ ಸಾರ್ಥಕ ಆಗುತ್ತೆ. ಅದಕ್ಕಂತಾನೆ ಒಂದು ಮ್ಯೂಸಿಯಂ ರೆಡಿ ಮಾಡ್ತಾ ಇದೀವಿ. ಆ ಮ್ಯೂಸಿಯಂ ನಲ್ಲಿ ಏನಪ್ಪಾ ಅಂತಂದ್ರೆ ಯಾರೇ ಬರ್ಲಿ ಸಿರಿಧಾನ್ಯದ ಬಗ್ಗೆ ಗೊತ್ತಿಲ್ಲದೆ ಇರೋರು ಇಲ್ಲಿ ಬಂದ್ಬಿಟ್ರು ಕೂಡ, ಓಹೋ ಇದು ಸಿರಿಧಾನ್ಯ, ಸಿರಿಧಾನ್ಯ ತಿನ್ನೋದ್ರಿಂದ ಈ ತರ ಸಹಾಯ ಆಗತ್ತಾ, ಸಿರಿಧಾನ್ಯ ಬೆಳೆಯೋದ್ ಕ್ರಮಗಳು ಈ ತರನ, ಆಮೇಲೆ ಸಿರಿಧಾನ್ಯದಿಂದ ಯಾವ್ಯಾವ ಅಡಿಗೆ ಮಾಡಬಹುದು, ಯಾವ್ಯಾವ ತರದ್ದು ನಾವು ರೆಸಿಪೀಸ್ ಇಂದ ಅಥವಾ ಬಿಸ್ನೆಸ್ ನ ಮಾಡಬಹುದು, ಎಲ್ಲ ಎ ಟು ಜೆಡ್ ಮಾಹಿತಿನ ಆ ಮ್ಯೂಸಿಯಂ ಮುಖಾಂತರ ನಾವು ಕೊಡ್ಬೇಕು ಅನ್ಕೊಂಡಿದೀವಿ. ಸೊ ಆ ಮ್ಯೂಸಿಯಂ ಭಾಗ ಅಥವಾ ಯೋಜನೆ ಒಂದು ಆರನೇದಾಗಿರುತ್ತೆ ಸರ್ ಇದ್ರಲ್ಲಿ. ಸೊ ಏಳನೇದ್ ಏನಪ್ಪಾ ಅಂತಂದ್ರೆ ಬಹಳಷ್ಟು ರೈತರು ಬೆಳೆದಿರ್ತಾರೆ ಸಿರಿಧಾನ್ಯನ, ಆಮೇಲೆ ಗ್ರಾಹಕರು ಇನ್ನೊಂದ್ ಕಡೆ ಬೇಡಿಕೆ ಇರುತ್ತೆ ಗ್ರಾಹಕರ ಕಡೆ. ಸೊ ಇಬ್ಬರ ಮಧ್ಯೆ ನಾವು ಜಾಯಿಂಟ್ ಮಾಡ್ಬೇಕು ಅಥವಾ ಡಾಟ್ಸ್ ಕನೆಕ್ಟ್ ಮಾಡ್ಬೇಕಪ್ಪ ಅಂತ ಹೇಳಂತಂದ್ರೆ ಸರ್, ಸ್ವಲ್ಪ ನಡುವೆ ನಮಗ ಸ್ವಲ್ಪ ಉದ್ಯಮಿಗಳನ್ನ ಬೇಕಾಗಿರ್ತಾರೆ. ಈಗ ನಮ್ದು ಗ್ರಾಮೀಣ ಯುವಕರು ಮಹಿಳೆಯರಿಗೂ ಅವರಿಗೆ ತರಬೇತಿ ಕೊಟ್ಟು ಅವ್ರನ್ನ ಒಂಥರ ಉದ್ಯಮಶೀಲ ಅಂತಂದ್ರೆ ಸಿರಿಧಾನ್ಯದಲ್ಲಿ ಉದ್ಯಮತೆಯನ್ನು ಹೆಚ್ಚಿಗೆ ಮಾಡುವ ಉದ್ದೇಶದಿಂದ ನಾವು ಏಳನೇ ಯೋಜನೆ ಹಾಕೊಂಡಿವಿ. ಅದರಲ್ಲಿ ಕಂಪ್ಲೀಟ್ ಆಗಿ ಸಿರಿಧಾನ್ಯದಿಂದ ಯಾವ್ಯಾವ ಬಿಸ್ನೆಸ್ ಮಾಡ್ಬೋದು, ಲೆವರ್ಧನೆ ಉತ್ಪನ್ನಗಳನ್ನ ಒಂದು ಅದ್ರ ಮುಖ್ಯವಾಗಿ ಬ್ರ್ಯಾಂಡಿಂಗ್ ಮಾಡಿ ಲೇಬಲಿಂಗ್ ಮಾಡಿ ಗ್ರಾಹಕರನ್ನೂ ತಲುಪಬಹುದು, ಜೊತೆಗೆ ಗ್ರಾಮೀಣ ಯುವಕರು ಗ್ರಾಮೀಣ ರೈತರಾಗಿರ್ಬೋದು ಮಹಿಳೆಯರನ್ನು ಕೂಡ ಒಂದು ಉದ್ಯಮಶೀಲತೆಯನ್ನು ಅಭಿವೃದ್ಧಿಪಡಿಸಲು ಈ ಯೋಜನೆ ಹಾಕೊಂಡಿದೀವಿ ನಾವು ಸರ್. ಅಂದ್ರೆ ರೈತರು ಗ್ರಾಹಕರ ನಡುವೆ ಉದ್ಯಮವನ್ನ ಅಭಿವೃದ್ಧಿ ಮಾಡಿ ಅವರಿಗೆ ಉತ್ಪನ್ನಗಳನ್ನು ತಲುಪಿಸುವಂತಹ ಒಂದು ಕೆಲಸ ಮತ್ತೆ ಅದರ ಮಾರ್ಗದರ್ಶಿ ಸಂಸ್ಥೆಯಾಗಿ ತಾವು ಕೆಲಸ ಮಾಡಬೇಕು ಅನ್ನುವಂತ ಒಂದು ಯೋಜನೆ ಇದೆ. ಇದು ಏಳನೇ ಯೋಜನೆ ಹಾಕೊಂಡಿದೀವಿ ಸರ್. ಸೊ ಇದರಿಂದ ನೀವು ಹೇಳಿರುವ ಹಾಗೆ ಸರ್ ಅಲ್ಲಿ ಗ್ಯಾಪ್ ಇರೋದನ್ನ ನಾವು ಏನ್ ಮಾಡೋದು ಜೋಡಣೆ ಮಾಡಬಹುದು, ಗ್ರಾಹಕರನ್ನ ರೈತರನ್ನ. ರೈತರು ಯಾವಾಗ್ಲೂ ನಮ್ಮ ಮಾರುಕಟ್ಟೆ ಸಿಗೋದಿಲ್ಲ ಅನ್ನೋ ಮಾತು ಕೇಳ್ತಾ ಇರ್ತೀವಿ ಸರ್ ಸಿರಿಧಾನ್ಯದಲ್ಲಿ. ಅದ ಹಾಗಲ್ಲ, ನಾವು ಈ ರೈತರನ್ನ ಗ್ರಾಹಕರನ್ನ ನಾವು ಜೋಡಣೆ ಮಾಡಿದ್ವಿ, ಒಂದ್ ಲಿಂಕ್ ಮಾಡಿಬಿಟ್ವಿ ಅಂತ ಹೇಳಂತಂದ್ರೆ ಗ್ರಾಹಕರಿಗೆ ಕಡಿಮೆ ರೇಟ್ ಅಲ್ಲಿ ಸಿರಿಧಾನ್ಯದ ಲಭ್ಯತೆ ಆಗುತ್ತೆ, ರೈತರಿಗೂ ಒಳ್ಳೆ ಆದಾಯ ದೊರಕಿಸ್ಕೊಡ್ಬೋದು. ಸೊ ಈ 7 ಯೋಜನೆಗಳನ್ನ ನಾವು ಈ ನಮ್ದು ಗ್ಲೋಬಲ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಆನ್ ಮಿಲ್ಲೆಟ್ಸ್ ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಸಿರಿಧಾನ್ಯ ಸಂಸ್ಥೆ ಅಥವಾ ಉತ್ಕೃಷ್ಟತೆ ಅಂತ ನಾವು ಏನ್ ಹೇಳಿರ್ತೀವಿ ಸಂಸ್ಥೆನ, ಈ ಯೋಜನೆ ಹಾಕೊಂಡಿದೀವಿ ಸರ್. ಸೊ ಇದು ಎಲ್ಲಾ ರೈತರಿಗೂ ಗ್ರಾಹಕರಿಗೂ ಆಮೇಲೆ ನಮ್ ಆಗ್ಲೇ ಹೇಳಿದಾಗೆ ಶಾಲೆಗೆ ಹೋಗುವ ಮಕ್ಕಳಿಗೂ ಮತ್ತು ಗ್ರಾಮೀಣ ಯುವಕರಿಗೂ ಮಹಿಳೆಯರಿಗೂ ಕೂಡ ಸಹಾಯ ಆಗುತ್ತೆ ಅಂತಕೊಂಡು ನಾವು ನಂಬಿರ್ತೀವಿ ಸರ್. ಡಾಕ್ಟರ್, ಈಗ 7 ಯೋಜನೆಗಳು ತಾವು ಹೇಳಿದ್ರೆ ಸಾಕಷ್ಟು ಒಳ್ಳೆಯ ಯೋಜನೆಗಳು, ಇವುಗಳನ್ನ ಅನುಷ್ಠಾನಕ್ಕೆ ತರೋದ್ರಿಂದ ಸಿರಿಧಾನ್ಯಗಳ ಒಂದು ಅಭಿವೃದ್ಧಿ ಏನದ, ಸಿರಿಧಾನ್ಯಗಳ ಸಂಶೋಧನೆ ಇರಬಹುದು, ತಳಿಗಳ ಸಂಶೋಧನೆ ಇರಬಹುದು, ಅಥವಾ ಉತ್ಪನ್ನಗಳ ಅಭಿವೃದ್ಧಿ ಇರಬಹುದು, ಮಾರುಕಟ್ಟೆ ಇರಬಹುದು, ಈ ಎಲ್ಲಾ ಕ್ಷೇತ್ರಗಳಲ್ಲಿ ಸಿರಿಧಾನ್ಯಗಳಿಗೆ ಒಂದು ಬೂಸ್ಟ್ ಸಿಗುವಂತಹ ಒಂದು ಯೋಜನೆಗಳನ್ನ ತಾವು ಇಲ್ಲಿ ತನಕ ಹೇಳಿದ್ರಿ. ಈ ಎಲ್ಲಾ ಯೋಜನೆಗಳು ಅನುಷ್ಠಾನ ಆಗಬೇಕು ಅಂತಂದ್ರೆ ಒಂದು ಟೈಮ್ ಬಾಂಡ್ ಯೋಜನೆ ಇರಬೇಕಾಗ್ತದೆ. ಅಂದ್ರೆ ಎಷ್ಟು ಅವಧಿ ಒಳಗೆ ಈ ಎಲ್ಲ ಯೋಜನೆಗಳನ್ನ ತಾವು ಕಾರ್ಯರೂಪಕ್ಕೆ ತರುವಂತಹ ಒಂದು ಗುರಿಯನ್ನ ಇಟ್ಟುಕೊಂಡಿದ್ದೀರಿ, ಅದ್ರ ಬಗ್ಗೆ ಏನಾದರೂ ಹೇಳಬಹುದಾ? ನೀವು ಹೇಳಿರುವ ಹಾಗೆ ಟೈಮ್ ಬೌಂಡ್ ಅದು ತುಂಬಾ ಮುಖ್ಯ. ಈ ವರ್ಷ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಆಗಿರೋದ್ರಿಂದ ನಾವು ಹಂತ ಹಂತವಾಗಿ ನಾವು ಯೋಜನೆಗಳನ್ನ ಇಟ್ಕೊಂಡಿದೀವಿ. ಸೊ ಮೊದಲನೇ ಲ್ಯಾಬ್ ಡೆವಲಪ್ ಮಾಡ್ಬೇಕಂದ್ರೆ ಒಂದೇ ರಾತ್ರಿಯಲ್ಲ ಆಗದೆ ಇರುವಂತ ಕೆಲಸ ಇದು, ಅಥವಾ ಮ್ಯೂಸಿಯಂ ರೆಡಿ ಮಾಡ್ಬೇಕಂದ್ರೆ ನಾವು ಇಲ್ಲ. ಬಟ್ ನಾವು ಸರ್ಕಾರಕ್ಕೆ ಅಂತಂದ್ರೆ ಕೇಂದ್ರ ಸರ್ಕಾರ ನಮ್ ಮೇಲೆ ಜವಾಬ್ದಾರಿ ಇಟ್ಟು 3 ವರ್ಷ ಕಾಲಾವಧಿ ಕೊಟ್ಟೈತೆ ಸರ್. ಇದು 3 ವರ್ಷದಲ್ಲಿ ನಾವು ಹಂತ ಹಂತವಾಗಿ ಈ ಯೋಜನೆಗಳನ್ನ ಅನುಷ್ಠಾನಗೊಳಿಸ್ತೀವಿ. ಆಮೇಲೆ ಜೊತೆಯಲ್ಲಿ ರೈತರಿಗೆ ತಲುಪುವಂತ ತರಬೇತಿ ಕಾರ್ಯಕ್ರಮಗಳನ್ನ ಇವಾಗ್ಲೇ ಯೋಜನೆಗಳನ್ನ ಹಾಕೊಂಡಿದೀವಿ. ಸೊ ನಮ್ದು ರೈತ ಉತ್ಪಾದಕರ ಸಂಸ್ಥೆಗಳಾದವು ನಮ್ದು ಆಯಾ ರಾಜ್ಯದಲ್ಲಿ, ಆ ಸಂಸ್ಥೆಗಳ ಮುಖಾಂತರ ನಮ್ದು ಸಿರಿಧಾನ್ಯಗಳ ಬಗ್ಗೆ ಜಾಗೃತಿ ಮೂಡಿಸೋದಾಗಿರ್ಲಿ ಅಥವಾ ತರಬೇತಿ ಕೊಡೋದಾಗಿರ್ಲಿ ಆಲ್ರೆಡಿ ನಾವು ಕ್ರಮ ಕೈಗೊಂಡಿದೀವಿ. ಸೊ ಮೊನ್ನೆನ ನಮಗೊಂದು ಮಾಹಿತಿ ಕೊಡ್ಬೇಕಪ್ಪ ಅಂದ್ರೆ ಆಳಂದ ತಾಲೂಕದಲ್ಲಿ ರೈತ ಉತ್ಪಾದಕರ ಸಂಸ್ಥೆ ಐತಿ ಕಲಬುರಗಿ ಜಿಲ್ಲೆಯಲ್ಲಿ, ಅಲ್ಲಿ ಒಂದು ಆಲ್ರೆಡಿ ಒಂದು ತರಬೇತಿಗಳನ್ನ ನಾವು ಆಯೋಜಿಸಿ ಅದರಿಂದ ಜಾಗೃತಿ ಮೂಡಿಸ್ತೀವಿ ರೈತರ ಮಧ್ಯೆಯಲ್ಲೇ ಹಾಗೂ ಗ್ರಾಹಕರಲ್ಲಿ ಕೂಡ. ಇದರಿಂದ ರೈತರು ನಾವು ಕೂಡ ಸಿರಿಧಾನ್ಯ ಬೆಳಿತೀವಿ ಅಂತ ಹೇಳಿ ಮುಂದೆ ಬಂದಿದ್ದಾರೆ. ಅದರ ಮುಖಾಂತರ ನಮ್ಮ ಸಂಸ್ಥೆಗೆ ನಮ್ದು ಸಿರಿಧಾನ್ಯದ ಬೀಜದ ಬೇಡಿಕೆ ಕೂಡ ಬಂದೈತೆ ಸರ್ ಆ ತಾಲೂಕು ಅಥವಾ ಜಿಲ್ಲೆಯಿಂದ. ಡಾಕ್ಟರ್, ಈಗ ನಾವು ನೋಡ್ತಾ ಇದ್ದೀವಿ ಸಿರಿಧಾನ್ಯಗಳಿಗೆ ಈಗ ಒಳ್ಳೆ ಸಪೋರ್ಟ್ ಬೆಂಬಲ ಸಿಗುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆ. ಅದನ್ನ ಬೆಳೆಯೋರಿಗೂ ಇರಬಹುದು, ಅದನ್ನ ಗ್ರಾಹಕರಾಗಿ ಅದನ್ನ ಖರೀದಿ ಮಾಡುವಂತಹ ಜನರು ಕೂಡ ಇರಬಹುದು, ಎಲ್ಲರಿಗೂ ಕೂಡ ಈ ಒಂದು ಸಿರಿಧಾನ್ಯಗಳಿಂದಾಗಿ ಒಂದು ಪ್ರಗತಿ ಸಾಧಿಸುವಂತಹ ಒಂದು ಸನ್ನಿವೇಶ ಇವತ್ತಿನ ದಿವಸ ನಿರ್ಮಾಣ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಈಗ ಇಲ್ಲಿ ತನಕ ನಮ್ಮ ಎಷ್ಟು ಜನ ರೈತರು ಸಿರಿಧಾನ್ಯಗಳನ್ನ ಬೆಳೀತಾ ಇದ್ದಾರೆ ಮತ್ತು ಮುಂದಿನ ದಿನಗಳಲ್ಲಿ ಎಷ್ಟು ಜನ ಬೆಳೀಬೇಕು ಅನ್ನುವಂತಹ ಒಂದು ಕನಸು ತಮ್ಮಲ್ಲಿದೆ? ಎಷ್ಟು ಜನ ಬೆಳಿಬಹುದು, ಎಷ್ಟು ಪ್ರಗತಿ ಇದರೊಳಗೆ ಸಾಧಿಸಬಹುದು? ಇಳುವರಿ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಈ 1,000 ಕ್ವಿಂಟಲ್ ಇವತ್ತಿನ ದಿವಸ ಇಳುವರಿ ಅದಂತಂದ್ರೆ ಇನ್ನು 5 ವರ್ಷಗಳಲ್ಲಿ ಆ ಇಳುವರಿ ಎಷ್ಟು ಆಗಬೇಕು ಅನ್ನೋದ್ರ ಬಗ್ಗೆ ಏನಾದರೂ ಯೋಜನೆಗಳಾದವ ಹೆಂಗ ಅಂತ ಹೇಳಿ. ಇದು ಅತಿ ಉತ್ತಮ ಪ್ರಶ್ನೆ ಅಂತಾನೆ ತಿಳ್ಕೊಬಹುದು ಸರ್. ಯಾಕಂತಂದ್ರೆ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಇದೇ ಈ 2023 ಸೆಲೆಬ್ರೇಟ್ ಮಾಡಿ ಆಚರಣೆ ಮಾಡಿ ಇಲ್ಲಿಗೆ ಬಿಡೋದಲ್ಲ. ಹೌದಲ್ಲ, ಇದರಿಂದ ನಾವು ಒಂದು ಮುಂದಿನ ಗುರಿ ಇಟ್ಕೋಬೇಕಾಗೈತಿ ಸಿರಿಧಾನ್ಯದ ನಮ್ದು ಕ್ಷೇತ್ರ ಯಾವ ತರ ಹೆಚ್ಚಿಗೆ ಮಾಡ್ಬೇಕಂತ ಹೇಳಿ, ಜೊತೆಯಲ್ಲಿ ಉತ್ಪಾದಕನ್ನ ಯಾವ್ದು ಹೆಚ್ಚಿಗೆ ಮಾಡೋದು ನಮ್ದು ಸಂಸ್ಥೆ ಮತ್ತೊಂದು ಉದ್ದೇಶ ಆಗಿದೆ. ಸೊ ಅದಕ್ಕಂತ ಹೇಳಿ ನಾವು ಹೆಚ್ಚಿನ ಮಟ್ಟದಾಗ ನಾವು ಜಾಗೃತಿ ಮೂಡಿಸ್ತಾ ಇದೀವಿ ರೈತರಿಗೆ. ಯಾಕೆಂತಂತಂದ್ರೆ ನೀವು ಮುಂದಿನ ವರ್ಷಗಳಲ್ಲಿ ಹವಾಮಾನ ಬದಲಾವಣೆ ಆದ್ಮೇಲೆ ಭತ್ತ ಆಗಿರ್ಬೋದು ಅಥವಾ ಬೇರೆ ಕ್ರಾಪ್ ಮೇಲೆ ಬಹಳ ಎಫೆಕ್ಟ್ ಆಗುತ್ತೆ. ಅದರಿಂದ ಈ ಹಾರ್ಡಿ ಕ್ರಾಪ್ಸ್ ಅಂತ ಅಥವಾ ನಮ್ ರೈತರದ ಸ್ನೇಹಿತನ ಅಂತ ಹೇಳ್ಬೋದು ಸಿರಿಧಾನ್ಯಗಳ ಒಂದು ಅಲ್ಟರ್ನೇಟಿವ್ ಕ್ರಾಪ್ ಅಥವಾ ಇದ್ರ ಮೇಲೆ ಅವಲಂಬಿತರಾಗ್ಬೋದು ರೈತರು ಬೆಳೆಯೋಕೆ. ಅದಕ್ಕಂತ ಹೇಳಿದ್ರೆ ಸರ್ ರೈತ ಉತ್ಪಾದಕರ ಸಂಸ್ಥೆಗಳನ್ನ ನಾವು ಕಟ್ಟಿ ಅವರಿಗೆ ಸಿರಿಧಾನ್ಯಗಳ ಬೀಜ ಸಪ್ಲೈ ಮಾಡಿ ಸೊ ಕ್ಷೇತ್ರ ಹೆಚ್ಚಿಗೆ ಮಾಡಕ್ ನಾವು ಒಂದು ಕ್ರಮ ಕೈಗೊಂಡಿದೀವಿ. ಇದರಿಂದ ನಮ್ಗೆ ಸರ್ ನಮ್ದು ಸ್ಮಾಲ್ ಮಿಲೆಟ್ಸ್ ಕಿರುಧಾನ್ಯಗಳದ ಕ್ಷೇತ್ರ ಬಹಳ ಕಡಿಮೆ ಐತಿ. ನಮ್ ದೇಶದಾಗ 16 ಮಿಲಿಯನ್ ಹೆಕ್ಟರ್ ಏನು ಸಿರಿಧಾನ್ಯದ ಏರಿಯಾ ಐತಿ ನಮ್ದು ಜೋಳ ಆಮೇಲೆ ಸಜ್ಜೆ, ರಾಗಿ, ಆಮೇಲೆ ಕಿರುಧಾನ್ಯಗಳು ಕೂಡಿ. ಬಟ್ ಅದರಲ್ಲಿ ಹೆಚ್ಚಿಗೆ 50% ಅಷ್ಟು ಜೋಳ ಮತ್ತು ಸಜ್ಜದೇ ಐತಿ ಸರ್ ಏರಿಯಾ. ಅಂತಂತಂದ್ರೆ ಕಿರುಧಾನ್ಯಗಳ ಮೇಲೆ ನಾವ್ ಏನ್ ಫೋಕಸ್ ಮಾಡ್ತಾ ಇದೀವಿ ಇತ್ತೀಚೆಗೆ, ಬಟ್ ಅದರ ಕ್ಷೇತ್ರ ಬಹಳ ಕಡಿಮೆ ಆಗೈತೆ. ಸೊ ಆ ಕ್ಷೇತ್ರ ಹೆಚ್ಚಿಗೆ ಮಾಡ್ಬೇಕು, ಹೆಚ್ಚಿಗೆ ಬೆಂಬಲ ಬೆಲೆ ಸಿಗ್ಬೇಕು ಇದಕ್ಕಂತ ಅಂತಂತಂದ್ರೆ ಒಳ್ಳೆ ಬೀಜ ಉತ್ಪಾದನೆ ಮಾಡಿ ನಾವು ರೈತರಿಗೆ ದೊರಕಿಸ್ತಾ ಇದೀವಿ. ಸೊ ಈ 8 million hectares ಆಲ್ ಟುಗೆದರ್ ಏನೈತೆ ರಾಗಿದಾಗಿರ್ಬೋದು, ಅದ ಇದನ್ನ ನಾವು ಡಬಲ್ ಮಾಡಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ ಸರ್. ಸೊ ಮುಂದಿನ ವರ್ಷದಾಗ ಹೆಚ್ಚಿಗೆ ಬೀಜ ಉತ್ಪಾದನೆ ಮಾಡೋದ್ರಿಂದನೇ ಹೆಚ್ಚಿಗೆ ಕ್ಷೇತ್ರ ಸಿರಿಧಾನ್ಯ ಕ್ಷೇತ್ರ ಹೆಚ್ಚಾಗುತ್ತೆ, ಆಮೇಲೆ ಬೇಡಿಕೆ ಬಂದ್ಬಿಡುತ್ತೆ ಇದು ನಮ್ ಗ್ರಾಹಕರ ಮಧ್ಯದಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಡಾಕ್ಟರ್, ಈಗ ತಮ್ಮ ಸಂಸ್ಥೆಯನ್ನ ನೋಡಲ್ ಸಂಸ್ಥೆಯಾಗಿ ಸರ್ಕಾರ ಗುರುತಿಸಿ ಒಂದು ಜವಾಬ್ದಾರಿಯನ್ನ ಕೊಟ್ಟ ನಂತರ ತಮ್ಮ ಮತ್ತ ಗ್ರಾಹಕರ ನಡುವೆ, ಆಮೇಲೆ ತಮ್ಮ ಮತ್ತ ರೈತರ ನಡುವೆ ಯಾವ ರೀತಿಯಾದಂತ ಒಂದು ಬದಲಾವಣೆ ಬಂದ ಅಂತೀರಿ? ಈಗ ತಮ್ಮ ಸಂಸ್ಥೆಯನ್ನ ನೋಡಲ್ ಏಜೆನ್ಸಿ ಅಂತ ಗುರುತಿಸಿದ ತಕ್ಷಣ ಜನರು ತಮಗ ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡಿದ್ದಾರೆ. ಹಂಗಂದ್ರೆ ಏನ್ರಿ, ಏನ್ ಮಾಡ್ತಾ ಇದ್ದೀರಿ ಅನ್ನುವಂತಹ ಒಂದು ಪ್ರಶ್ನೆಗಳನ್ನ ತಗೊಂಡು ಅವ್ರ ಕುತೂಹಲಿಗಳಾಗಿ ತಮ್ಮನ್ನ ಕೇಳುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗ್ಯದ, ಹೆಂಗಂತೀರಿ? ಏ ಬಹಳ ಆಗೈತಿ ಸರ್ ನಿಮಗ ಹೇಳ್ಬೇಕಂತ. ಯಾಕೆಂತಂದ್ರೆ ಸಿಟಿ ಏರಿಯಾದಲ್ಲಿ ಗ್ರಾಹಕರಿಗೆ ಗೊತ್ತಾಗೈತಿ ಸಿರಿಧಾನ್ಯ ತಿನ್ನೋದ್ರಿಂದ, ಆಮೇಲೆ ಸಿರಿಧಾನ್ಯದ ಆಹಾರ ಸೇವನೆ ಮಾಡೋದ್ರಿಂದ ಯಾವ್ದೋ ಒಂದು ಜೀವನ ಶೈಲಿ ರೋಗನ ದೂರ ಇಡಬಹುದು, ಬೊಜ್ಜುತನ ಆಗಿರ್ಬೋದು ಅಥವಾ ಹೃದಯ ಸಂಬಂಧಿತ ಆಗಿರ್ಬೋದು ಅಥವಾ ಕ್ಯಾನ್ಸರ್ ಆಗಿರ್ಬೋದು. ಬಟ್ ಇದಕ್ಕೆ ದಾಖಲೆಗಳು ಇನ್ನ ನಮ್ಗ ಏನ ಸೃಷ್ಟೀಕರಣ ಮಾಡ್ಬೇಕಾಗೈತೆ. ಸೊ ಅದಕ್ಕೋಸ್ಕರ ಈಗ ನಮ್ ಸಂಸ್ಥೆಗೆ ದಿನಾಲು ಇಲ್ಲ ಇಲ್ಲ ಅಂತಂತಂದ್ರೆ 100-150 ಗ್ರಾಹಕರು ಭೇಟಿ ಕೊಡ್ತಾ ಇದ್ದಾರೆ, ಭೇಟಿ ಕೊಟ್ಟು ಕೇಳ್ತಾ ಇದಾರೆ ಇದರಿಂದ ಏನ್ ಸಾಧ್ಯತೆ ಐತೆ, ಯಾಕೆ ಇದ್ರ ಸಿರಿಧಾನ್ಯದ ಬಗ್ಗೆ ಜನ ಮಾಡ್ತಾ ಇದಾರೆ ಇತ್ತೀಚೆಗೆ, ಇದು ತಿನ್ನೋದ್ರಿಂದ ಏನಾಗುತ್ತೆ, ಯಾವ್ದು ಸಿರಿಧಾನ್ಯ ತಿನ್ನೋದ್ರಿಂದ ನಮ್ಗೆ ಸ್ವಲ್ಪ ಬೊಜ್ಜುತನ ಕಡಿಮೆ ಆಗ್ಬೋದು. ಸಿಟಿ ಮಕ್ಕಳಲ್ಲಿ ಬಹಳ ಐತಿ ಸರ್ ಇದು ಬೊಜ್ಜುತನ. ಹೈದರಾಬಾದ್ ಅಂತ ಸಿಟಿ, ಬೆಂಗಳೂರು ಆಗಿರ್ಬೋದು ಅಥವಾ ಉತ್ತರ ಭಾರತದಾಗಂತೂ ಇದು ಬೊಜ್ಜುತನ ಹೆಚ್ಚಿಗಾಗಿತ್ತು ಸರ್. ಸೊ ಅದಕ್ಕ ಜಾಸ್ತಿ ಜನ ಗ್ರಾಹಕರು ಬರ್ತಾ ಇದಾರೆ, ಗ್ರಾಹಕರು ಬಂದು ಇದು ಸಿರಿಧಾನ್ಯದ ಬಗ್ಗೆ ಮಾಹಿತಿ ತಿಳ್ಕೊತಾ ಇದಾರೆ. ಇದಕ್ಕ ನಮ್ಗೂ ಖುಷಿ ಒಂದು ಮಾತು, ಯಾಕಂತಂದ್ರೆ ನಾವು ನ್ಯೂಟ್ರಿಷನಲ್ ಸೆಕ್ಯೂರಿಟಿ ಅಚೀವ್ ಮಾಡಕ್ ನಮ್ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ. ಮತ್ತೆ ಒಂಥರ ರೋಗಿಗಳು ಬಂದ್ರೆ ಡಾಕ್ಟರ್ ಹೆಂಗ್ ಮಾಹಿತಿ ಕೊಡ್ತಾರ ಆತರ ನಮ್ ಸಂಸ್ಥೆಯಲ್ಲಿ ಎಲ್ಲಾ ವಿಜ್ಞಾನಿಗಳು ಕೂಡ ಅತಿ ನಿಖರವಾದ ಮಾಹಿತಿಗಳನ್ನ ಕೊಡಕ್ ಎಲ್ಲಾ ಯೋಜನೆ ಹಾಕೊಂಡ್ರ, ಆಮೇಲೆ ನಾವು ಇದಕ್ ಸಂಬಂಧಪಟ್ಟಿದ್ದು ಲಿಟ್ರೇಚರ್ ಅಂತಂತಂದ್ರೆ ಲೀಫ್ಲೆಟ್ ಆಗಿರ್ಬೋದು, ಪಾಂಪ್ಲೆಂಟ್ ಅದೆಲ್ಲ ಮಾಡಿಟ್ಟಿದೀವಿ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ, ಇಂಗ್ಲಿಷ್ ಅಲ್ಲಿ. ಸೊ ಅದನ್ನ ನಾವು ಕೊಡ್ತಾ ಇದೀವಿ ಬಂದಿರೋ ಗ್ರಾಹಕರಿಗೆ ಆಗಿರ್ಬೋದು ವಿಸಿಟರ್ಸ್ ಗೆ. ಒಳ್ಳೆ ಕೆಲಸ ಡಾಕ್ಟ್ರೆ. ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ಹಿಂಗ ಬಂದಿರ್ತಾರಲ್ಲ ಭೇಟಿಗಾಗಿ ಬಂದಿರ್ತಾರೆ, ಮಾಹಿತಿ ತಿಳ್ಕೊಳ್ಳೋಣ ಅಂತ ಹೇಳಿ ಬಂದಿರ್ತಾರೆ, ದೊಡ್ಡವರು ಬಂದಿರ್ತಾರೆ, ಹಿರಿಯರು ಬಂದಿರ್ತಾರೆ, ಆಮೇಲೆ ಮಕ್ಕಳು ಯುವಕ ಯುವತಿಯರು ಕೂಡ ಬಂದಿರ್ತಾರೆ ತಮ್ಮಲ್ಲಿ ಕೇಳ್ಕೊಂಡು ಹೋಗೋಣ ಅಂತೇಳಿ. ದೊಡ್ಡವರೇನು ಮಾಹಿತಿ ತಗೊಂಡು ಹೋಗ್ಬೋದು, ಅವರಿಗೆ ಒಂದು ತಾವು ತಿಳುವಳಿಕೆ ಕೊಡುವಲ್ಲಿ ಯಶಸ್ವಿ ಕೂಡ ಆಗ್ತೀರಿ. ವಿಶೇಷವಾಗಿ ಮಕ್ಕಳು ಬಂದಂತಹ ಒಂದು ಸಮಯದೊಳಗೆ ನವಣೆ ಉಂಡಿ ಅಂತಂದ್ರೆ ಏನು ಅನ್ನುವಂತಹ ಒಂದು ವಿಚಾರ ಅವರಿಗೆ ಗೊತ್ತಿರುವುದಿಲ್ಲ. ಅಂತ ಸಂದರ್ಭದೊಳಗೆ ತಮ್ಮ ಒಂದು ಕ್ಯಾಂಪಸ್ ನೊಳಗ ಈ ತಿನಿಸುಗಳನ್ನ ಅವ್ರ ಸಲುವಾಗಿ ತಯಾರು ಮಾಡಿಟ್ಟು ಇಂಥದ್ದು ಇರ್ತದ ಇದನ್ನ ತಿನ್ರಿ ಅಂತ ಹೇಳಿ ಒಂದು ಸ್ಯಾಂಪಲ್ ಅವ್ರಿಗೆ ಕೊಟ್ಟು ಅವರಲ್ಲಿ ಆ ರುಚಿ ಬೆಳೆಸುವಂತಹ ಒಂದು ಕೆಲಸ ಆದ್ರೆ ತಮ್ಮ ಒಂದು ಕೆಲಸಕ್ಕೆ ಮತ್ತಿಷ್ಟು ಬೂಸ್ಟ್ ಸಿಗ್ತದ ಅನ್ನುವಂತಹ ಒಂದು ವಿಚಾರ. ಈ ನಿಟ್ಟಿನೊಳಗೆ ಏನಾದ್ರೂ ತಾವು ಈಗ ಮ್ಯೂಸಿಯಂ ಅಂತ ಹೇಳಿದ್ರಿ, ಮ್ಯೂಸಿಯಂ ಅನ್ನ ನಾವು ತೋರಿಸೋದಕ್ಕಾಗಿ ಇಡೋದ್ರ ಜೊತೆಗೇನೆ ಇಂಥ ಒಂದು ಔಟ್ಲೆಟ್ ಮಾಡಿದ್ರೆ ಉಚಿತವಾಗಿ ಅವರಿಗೆ ಬಂದಾಗ ಒಂದು ಚಾಕ್ಲೇಟೋ ಅಥವಾ ಒಂದು ಐಸ್ ಕ್ರೀಮೋ ಈ ರೀತಿ ಅವರಿಗೆ ಒಂದು ರುಚಿ ಹಚ್ಚಿದ್ರೆ ಆ ಒಂದು ಸಿರಿಧಾನ್ಯಗಳಿಂದಾಗಿ ಇಂಥ ಒಂದು ಪದಾರ್ಥಗಳನ್ನ ನಾವು ತಿನ್ನೋದಕ್ಕೆ ಸಾಧ್ಯದ ಅನ್ನುವಂಥ ವಿಚಾರ ಕೂಡ ಅವ್ರಿಗೆ ಗೊತ್ತಾಗಬೇಕು. ಹಂಗಾದ ಕೂಡಲೇ ಒಂದು ಸ್ವಲ್ಪ ಅಂದ್ರೆ ಮಕ್ಕಳಲ್ಲಿ ಆ ಬೆಳವಣಿಗೆ ಬಂತು ಅಂತಂದ್ರೆ, ಆ ತಿಳುವಳಿಕೆ ಬಂತು ಅಂತಂದ್ರೆ ಅವರು ನೇರವಾಗಿ ನಿಮ್ಮ ಗ್ರಾಹಕರಾಗಿ ಬಿಡ್ತಾರ, ಸಿರಿಧಾನ್ಯಗಳ ಗ್ರಾಹಕರಾಗಿ ಬಿಡ್ತಾರ. ಇಂಥ ಪ್ರಯತ್ನಗಳನ್ನ ಏನಾದರೂ ತಾವು ವಿಚಾರ ಮಾಡಿದ್ದೀರಾ ಹೆಂಗತ್? ಸರಿ, ನಿಮ್ ಪ್ರಶ್ನೆ ಕೇಳಿದ ನಂತರ ನಮ್ ಮನ್ಸಲ್ಲಿ ಇರೋದ್ ಮಾಹಿತಿನ ಅಂದ್ರೆ ನೀವು ಪ್ರಶ್ನೆ ಮುಖಾಂತರ ನಮ್ಗೆ ಕೇಳಿದೀರಾ ಅಂತ ಅನ್ಸುತ್ತೆ. ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ನಮ್ದೇ ಸಂಸ್ಥೆಯಲ್ಲಿ ರೆಡಿ ಮಾಡಿಸಿ ನಮ್ ಸಂಸ್ಥೆ ಮುಖಾಂತರನೇ ಒಂದು ಸೇಲ್ಸ್ ಕೌಂಟರ್ ಇಟ್ಟಿದೀವಿ ಸರ್. ಗ್ರಾಹಕರು ಯಾರೇ ಬಂದಿರ್ಲಿ, ವಿಸಿಟರ್ಸ್ ಯಾರೇ ಬಂದಿರ್ಲಿ, ಮತ್ತೆ ಶಾಲಾ ಮಕ್ಕಳು ಯಾರೇ ಬಂದಿರ್ಲಿ, ಅವರಿಗೆ ಸಿರಿಧಾನ್ಯ ಆಧಾರಿತ ಯಾವ ಪದಾರ್ಥಗಳನ್ನು ಅಂದ್ರೆ ನಮ್ಮಲ್ಲಿ ಉತ್ಪನ್ನ ಮಾಡಿರುವಂತ ಪದಾರ್ಥ ಬಿಸ್ಕೆಟ್ ಆಗಿರ್ಬೋದು, ಆಮೇಲೆ ಮಫಿನ್ಸ್ ಬೇಕರಿ ಪ್ರಾಡಕ್ಟ್ ಮಫಿನ್ಸ್ ಮಾಡಿರ್ತೀವಿ ಇಲ್ಲಿ, ಕುಕೀಸ್ ಇದ್ದಿರುತ್ತೆ, ಆಮೇಲೆ ಪಫ್ಸ್ ಅಂತ ಹೇಳಿ ನಮ್ದು ಸಿರಿಧಾನ್ಯದ ಪಫ್ಸ್ ಅಂತ ಹೇಳಿ ಕಾರ್ನ್ ಪಾಪ್ ಅಂತ ಹೇಳಿ ಇರ್ತೀವಲ್ಲ ಅದೇ ತರದ ಪಫ್ಸ್ ಪ್ಯಾಕ್ಡ್ ಪ್ರಾಡಕ್ಟ್ ಅದೆಲ್ಲಾನು ಈಗ ಒಬ್ಬ ಗ್ರಾಹಕರಿದಾನೆ, ನಾವು ಅದ್ರ ಬಗ್ಗೆ ಮಾತಾಡ್ತಾ ಇದೀವಿ ಉಂಡೆ ಬಗ್ಗೆ ಅಂತಂತಂದ್ರೆ ಅವನು ಟೇಸ್ಟ್ ಮಾಡೋ ಹಂಗ ಆಗ್ಬೇಕು. ಸೊ ಅದಕ್ಕೆ ಅಂತಾನೆ ಒಂದು ಸಣ್ಣದಾದಂತ ಒಂದು ಸೇಲ್ಸ್ ಔಟ್ಲೆಟ್ ಇಟ್ಟಿದೀವಿ ಇಲ್ಲಿ ನಮ್ಮ ಸಂಸ್ಥೆಯಿಂದ. ಸೊ ಅದು ನೋ ಪ್ರಾಫಿಟ್ ನೋ ಲಾಸ್ ಮುಖಾಂತರ ನಡೆಸ್ತೇವೆ ಸರ್. ಇದರಲ್ಲಿ ಏನಪ್ಪ ಅಂತಂದ್ರೆ ನಾವು ಉತ್ಪನ್ನಗಳ ನಮ್ಮ ಸಂಸ್ಥೆಯಲ್ಲೇ ಮಾಡಿ ತರಬೇತಿಗಳನ್ನ ಯಾವ ತರ ಕೊಡ್ತೀವಿ ಅದೇ ತರದ ತರಬೇತಿ ಆದ್ಮೇಲೆ ಆ ಪ್ರಾಡಕ್ಟ್ ಅನ್ನ ನಾವು ಸೇಲ್ಸ್ ಕೌಂಟರ್ ನಲ್ಲಿ ಇಟ್ಟಿರ್ತೀವಿ. ಆ ಸೇಲ್ಸ್ ಕೌಂಟರ್ ನಲ್ಲಿ ಹಲವಾರು ಗ್ರಾಹಕರು ಬಂದು ಸಿಟಿಯಲ್ಲಿ ಇರುವಂತ ಬೇರೆ ಬೇರೆ ಗ್ರಾಹಕರು ಸಿರಿಧಾನ್ಯದ ಬಗ್ಗೆ ತಿಳ್ಕೊಳಕ್ ಯಾರು ಬಂದಿರ್ತಾರೆ ಅವ್ರನ್ನ ಖಂಡಿತವಾಗ್ಲೂ ಅವ್ರ ಅಲ್ಲಿ ಹೋಗಿ ತಮ್ಮ ಅಮೌಂಟ್ ಪರ್ಚೇಸ್ ಮಾಡಿನೇ ತಮಗೂ ಹಾಗೂ ತಮ್ಮ ಕುಟುಂಬಕ್ಕೂ ತಗೊಂಡು ಹೋಗುವಂತ ವ್ಯವಸ್ಥೆ ನಾವು ಮಾಡಿದ್ದೀವಿ. ಸೊ ಅದಲ್ಲದೆ ಸರ್ ದೂರಿಂದ ಮಾಹಿತಿ ಕೇಳಿರ್ತಾರೆ ಯಾರು, ಹೌದಲ್ಲ, ಇವಾಗ ನೀವು ಕಲಬುರಗಿಯಲ್ಲಿಂದಾನೇ ಕೇಳಿರ್ತೀರ ಯಾರು ಗ್ರಾಹಕರು, ಈಗ ನಮ್ದು ನಮ್ ಚರ್ಚೆ ಕೇಳಿದ ನಂತರ ಸುಮಾರು ಗ್ರಾಹಕರನ್ನು ಕೇಳಿರ್ತಾರ ಸರ್. ಅವ್ರಿಗಂತಾನೆ ನಾವು ಏನ್ ಮಾಡಿದೀವಪ್ಪ ಅಂತಂದ್ರೆ ಆಯಾ ಜಿಲ್ಲೆಯಲ್ಲಿ ರೈತ ಉತ್ಪಾದಕರ ಸಂಸ್ಥೆಗಳಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದೀವಿ ಈ ತರದ್ದು ಸಿರಿಧಾನ್ಯ ಆಧಾರಿತ ತಿಂಡಿ ಆಗಿರ್ಬೋದು ಅಥವಾ ಹಲವಾರು ರೆಸಿಪೀಸ್ಗಳು ಸಿಗುವಂತಾಗ್ಲಿ ಅಂತ ಆಯಾ ಜಿಲ್ಲೆಯಲ್ಲಿನೇ ತರಬೇತಿಯನ್ನ ಕೊಟ್ಟು ಗ್ರಾಮೀಣ ಮಹಿಳೆಯರಿಗೆ ಆಮೇಲೆ ಯುವಕರಿಗೆ ಈ ತರದ ಪ್ರಾಡಕ್ಟ್ ರೆಡಿ ಮಾಡ್ಕೊಳಕ್ ನಾವು ತರಬೇತಿಯನ್ನ ಕೊಡ್ತಾ ಇದ್ದೀವಿ. ಈಗ ಅಕಸ್ಮಾತ್ ಇಂಥ ಗುಂಪಿನವರು ಅಂದ್ರೆ ಯುವಕರು ಆಗ್ಲಿ ಅಥವಾ ಯುವತಿಯರಾಗ್ಲಿ ಮುಂದೆ ನಾವು ಸಿರಿಧಾನ್ಯದ ಒಂದು ಇಂಡಸ್ಟ್ರಿ ಉದ್ಯಮ ಮಾಡಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಕೊಂಡು ತಮ್ಮ ಕಡೆ ಬಂದ್ರೆ ಈಗ ರೈತ ಉತ್ಪಾದಕ ಕಂಪನಿಗಳನ್ನು ಹೊರತುಪಡಿಸಿ ವೈಯಕ್ತಿಕವಾಗಿ ನಾನು ಬಂದು ನಿಮಗೆ ಕೇಳ್ತೀನಿ ನನಗೊಂದು ಇಂಥದೊಂದು ಉದ್ಯಮವನ್ನು ಡೆವಲಪ್ ಮಾಡಿಕೊಡ್ರಿ ನಾನು ತಯಾರಿದ್ದೀನಿ ಮಾಡೋದಕ್ಕೆ ಮತ್ತು ಮುಂದೆ ನಾನು ಡೆವಲಪ್ ಆಗಬೇಕು ಅಂತ ಹೇಳಿ ಅನ್ನುವಂಥ ಒಂದು ವಿಚಾರ ಇದೆ ಅಂತ ಹೇಳಿ ತಮ್ಮ ಕಡೆ ಬಂದಾಗ ತಾವು ನಮಗೆ ಸಹಾಯ ಮಾಡ್ತಿರೋ ಹೆಂಗೆ? ಖಂಡಿತವಾಗ್ಲಿ. ಯಾಕಂತಂತಂದ್ರೆ ನಮ್ಗೆ ಸಿರಿಧಾನ್ಯದ ಬಗ್ಗೆ ಇನ್ನ ಜಾಗೃತಿ ಮೂಡಿಸಿ ರೈತರು ಮತ್ತೆ ಗ್ರಾಹಕರ ಮಧ್ಯೆ ಜೋಡಣೆ ಮಾಡ್ಬೇಕಾಗಿದೆ. ಸೊ ಅದಕ್ಕೆ ಬೇಕಾಗಿರೋಂತಾರೆ ಉದ್ದಿಮೆದಾರರು ಹೆಚ್ಚಿಗೆ. ನಾವು ರೈತ ಉತ್ಪಾದಕರ ಸಂಸ್ಥೆಗಳನ್ನ ಕಟ್ತಾ ಇದ್ವಿ, ಅದು ಒಂದು ಬೇರೆ ಮಾತು. ಜೊತೆಯಲ್ಲಿ ನಮ್ ದೇಶಕ್ಕೆ ಅವಶ್ಯಕತೆ ಇರುವಂತದ್ದು ಆಹಾರ ಉತ್ಪಾದನೆ ಅಥವಾ ಆಹಾರ ಸಂಸ್ಕರಣೆ ಸಿರಿಧಾನ್ಯ ಸಂಸ್ಕರಣೆ ಮಾಡ್ಬೇಕಂತಂದ್ರೆ ಉದ್ದಿಮೆದಾರರು ಕೂಡ ನಮ್ಗೆ ಬೇಕಾಗಿರುವಂತದ್ದು. ಏನು ಇಷ್ಟೆಲ್ಲಾ ಮಾಹಿತಿಯನ್ನ ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಿ, ತಮ್ಮ ಏನು ಕನಸುಗಳದಾವ ಅಥವಾ ತಮ್ಮ ಜವಾಬ್ದಾರಿ ಏನಿದೆ ಸಂಪೂರ್ಣವಾಗಿ ಅದರ ಮೇಲೆ ಯಶಸ್ಸು ಸಾಧಿಸಲಿ ಅಂತ ಹೇಳಿ ನಾವು ನಮ್ಮ ಎಲ್ಲ ಕೇಳುಗರ ಪರವಾಗಿ ಹಾರೈಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಒಂದು ಮುಂಚೂಣಿ ಸಂಸ್ಥೆಯಾಗಿ IIMR ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಿಲ್ಲೆಟ್ಸ್ ರಿಸರ್ಚ್ ಹೊರಹೊಮ್ಮಲಿ ಅಂತ ಹೇಳಿ ಹಾರೈಸ್ತಾ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ. ನಮ್ಮ ಸಂಸ್ಥೆ ವತಿಯಿಂದ ನಮ್ಮ ನಿರ್ದೇಶಕರ ವತಿಯಿಂದ ನಿಮಗೂ ಹಾಗೂ ನಿಮ್ಮ ತಂಡಕ್ಕೂ ಅನಂತ ಧನ್ಯವಾದಗಳು ಸರ್. ಹಾಗೂ ಕೇಳಿಗರಿಗೂ ಅನಂತ ಅನಂತ ಧನ್ಯವಾದಗಳು. ಧನ್ಯವಾದಗಳು. ಇದುವರೆಗೆ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆಯ ಜವಾಬ್ದಾರಿಗಳು ಮತ್ತು ಚಟುವಟಿಕೆಗಳ ಕುರಿತು ಹೈದರಾಬಾದಿನ ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆಯ ಕೃಷಿ ವಿಜ್ಞಾನಿಯಾಗಿರುವ ಡಾಕ್ಟರ್ ಸಂಗಪ್ಪ ಅವರೊಂದಿಗಿನ ಸಂದರ್ಶನದ ಎರಡನೇ ಭಾಗವನ್ನು ಕೇಳಿದಿರಿ. ಮುಂದುವರೆದ ಭಾಗವನ್ನು ಮುಂದಿನ ಸರಣಿಯಲ್ಲಿ ಕೇಳುವಿರಿ. ಕಡೆಯೂ ಬೆಳೆದರೇನು ಕಲಬುರ್ಗಿ ತೊಗರಿಗೆ ಸಾಟಿ ಏನು? ಎಲ್ಲ ಕಡೆಯೂ ಬೆಳೆದರೇನು ಕಲಬುರ್ಗಿ ತೊಗರಿಗೆ ಸಾಟಿ ಏನು? ಇಳುವರಿ ಹೆಚ್ಚು ಬರುತ್ತಾದ ಉತ್ಪಾದಕತೆ ಕಡಿಮೆ ಅದ ಇಳುವರಿ ಹೆಚ್ಚು ಬರುತ್ತಾದ ಉತ್ಪಾದಕತೆ ಕಡಿಮೆ ಅದ ನಮ್ಮನೆ ತೊಗರಿ ಇಲ್ಲೇ ಭಾರಿ ಬೆಳಿತದರಿ ಇಲ್ಲೇ ಭಾರಿ ಬೆಳಿತದರಿ ಇಲ್ಲೇ ಭಾರಿ ಬೆಳಿತದರಿ ತಂತ್ರಜ್ಞಾನದ ಮಾಹಿತಿ ಬೇಕು ಅದನ್ನು ತೊಗರಿಗೆ ಬಳಸಬೇಕು